ಆಗಿ ಕಾರ್ಯಕ್ರಮ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಶ್ರೋತೃ ಬಾಂಧವರೇ, ಬೇಸಾಯ ರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮಾವಿನ ಬೇಸಾಯ ಕ್ರಮ. ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸಿಕೆ ವೇಣುಗೋಪಾಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು HB ರಾಮಡಗಿ. ಅತ್ಯಂತ ಪ್ರಮುಖವಾದ ಬೆಳೆ ಇದು. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲಿ ಕೂಡ ಅತ್ಯಂತ ಬೇಡಿಕೆ ಇರುವಂತಹ ಬೆಳೆ. ಮಾವಿನ ಹಣ್ಣನ್ನು ಪ್ರಪಂಚದಂತ ಬೇರೆ ಬೇರೆ ದೇಶಕ್ಕೆ ಕಳಿಸ್ತಾ ಇರ್ತಾರೆ, ಮಾರಾಟ ಮಾಡ್ತಾ ಇರ್ತಾರೆ. ಹಾಗಾಗಿ ಮಾವನ್ನ ವೈಜ್ಞಾನಿಕವಾಗಿ ಬೆಳೆದಾಗ ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಎಷ್ಟೋ ಸಾರಿ ನಮ್ಮ ದೇಶದಲ್ಲೇ ಬೇಕಾದಷ್ಟು ಬೇಡಿಕೆಯನ್ನು ಪೂರೈಸಲಿಕ್ಕೆ ಆಗೋದಿಲ್ಲ, ಅಷ್ಟು ಪ್ರಮಾಣದಲ್ಲಿ ಬೇಡಿಕೆ ಇರುವಂತಹ ಬೆಳೆ ಮಾವು. ಇದನ್ನ ಹಣ್ಣುಗಳ ರಾಜ ಅಂತೇಳಿನು ಕೂಡ ಕರೀತಾರೆ. ಈ ಬೆಳೆ ಬೇಸಾಯ ಹೇಗೆ ಮಾಡಬೇಕು, ವೈಜ್ಞಾನಿಕವಾಗಿ ಹೇಗೆ, ಅಲ್ಲಿ ಬರ್ತಕ್ಕಂತ ಸಣ್ಣ ಪುಟ್ಟ ಸಮಸ್ಯೆಯನ್ನ ಹೇಗೆ ಬಗೆಹರಿಸ್ಕೋಬೇಕು, ಒಟ್ಟಾರೆ ಮಾವಿನ ಬೇಸಾಯವನ್ನ ಮಾಡುವ ಕ್ರಮಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನ ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತೋಟಗಾರಿಕೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಸಿಕೆ ವೇಣುಗೋಪಾಲ್ ಅವರು. ಡಾಕ್ಟರ್ ಸಿಕೆ ವೇಣುಗೋಪಾಲ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಈ ಮಾವಿನ ಹಣ್ಣಿನ ಮಹತ್ವ ಏನು ಮತ್ತು ಇದರ ಆರ್ಥಿಕತೆ ಬಗ್ಗೆ ಸ್ವಲ್ಪ ನಾವು ಪರಿಚಯ ಮಾಡಿಕೊಡ್ತೀರಿ? ನೋಡಿ ರಾಮಡಿ ಅವರೇ, ಮಾವಿನ ಮಹತ್ವದ ಬಗ್ಗೆ ಬಹುಶಃ ರೈತರಿಗೆ ಅಥವಾ ನಮ್ಮ ಜನಗಳಿಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ಉತ್ಕೃಷ್ಟವಾದ ಒಂದು ಹಣ್ಣು ನಮ್ಮ ಈ ಮಾವಿನ ಹಣ್ಣು, ನಮ್ಮದೇ ದೇಶದ್ದು. ಇದರಲ್ಲಿ ನಾವು ವೈಟಮಿನ್ ಎ ಅಂತ ಏನು ಹೇಳ್ತೀವಿ, ಎ ಜೀವಸತ್ವ ಸಾಕಷ್ಟು ಪ್ರಮಾಣದಲ್ಲಿ ಇರಿದೆ. ಜೊತೆಗೆ ಸಕ್ಕರೆ ಮತ್ತೆ ಆಮ್ಲೀಯತೆ ಪ್ರಮಾಣ ಅದು ಸಮತೋಲನ ಪ್ರಮಾಣದಲ್ಲಿರೋ ಸಲುವಾಗಿ ಬಹುಶಃ ಎಲ್ಲರಿಗೆ, ಮಕ್ಕಳಿಗೆ, ದೊಡ್ಡವರಿಗೆ, ವಯಸ್ಸು ಆದವರಿಗೆ ಮಾವಿನ ಹಣ್ಣು ಅಂದರೆ ಬಹಳ ಒಂದು ಪ್ರಿಯವಾದ ಒಂದು ಹಣ್ಣು. ಈ ಹಣ್ಣು ಸಾಕಷ್ಟು ಜೀವಸತ್ವಗಳನ್ನು ಕೊಡೋದು ಅಲ್ಲದೆ ಸಕ್ಕರೆ ಅಂಶ ಇರೋದಲ್ಲದೆ ರೈತರಿಗೆ ಕೂಡ ಸಾಕಷ್ಟು ವರಮಾನವನ್ನು ಕೊಡಬಲ್ಲ ಒಂದು ಮರದ ಜಾತಿ ಇದು. ಇಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದಂತ ಈ ಬೆಳೆ ಮುಂಚಿನಿಂದ ಕೂಡ ನಾವು ನೋಡ್ಕೊಂತ ಬಂದಿದ್ದೀವಿ. ನಮ್ಮ ಹೊಲದಲ್ಲಿ ದೊಡ್ಡ ದೊಡ್ಡ ಹಳೆಯ ಮರಗಳು, ಅವುಗಳನ್ನ ನೋಡ್ಕೊಂತ ಅದರ ಹಣ್ಣನ್ನ ತಿನ್ಕೋಂತ ಬೆಳೆದವರು, ಮತ್ತೆ ಇತ್ತಿತ್ತಲಾಗಿ ಅದರಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೆದು ಬೇರೆ ಬೇರೆ ತಳಿಗಳು ಕೂಡ ಬಂದವು. ಪ್ರಮುಖವಾದ ತಳಿಗಳು ಯಾವ್ಯಾವು ನೋಡಿ ರಾಮಳಿಗೆ ಅವರೇ? ಪ್ರಮುಖವಾದ ತಳಿ ಇವತ್ತಿಗೂ ನಮ್ಮ ಧಾರವಾಡ ಬೆಳಗಾಂ ವಿಭಾಗದಲ್ಲಿ ಅಥವಾ ಪ್ರದೇಶದಲ್ಲಿ ಅಂತಂದ್ರೆ ನಾವೇನು ಅಪ್ಪುಸ್ ಅಂತ ಹೇಳ್ತೇವೆ, ಇವತ್ತಿಗೂ ಅದೇ. ಈಗ ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ್ರಿ ಮಾವಿನ ಹಣ್ಣು ಹಣ್ಣಿನ ರಾಜ ಅಂತೇಳಿ, ಬಹುಶಃ ಗುಣಮಟ್ಟದ ದೃಷ್ಟಿಯಿಂದ ಅಥವಾ ರಫ್ತು ಮಾಡುವಂತ ಗುಣಮಟ್ಟದ ದೃಷ್ಟಿಯಿಂದ ಈ ಅಲ್ಫಾನ್ಸೋ ಅಥವಾ ಅಪ್ಪುಸ್ ಅಂತ ನಾವೇನು ಹೇಳ್ತೀವಿ, ಇದನ್ನ ಮಾವಿನ ತಳಿಗಳ ರಾಜ ಅಂತ ಹೇಳ್ಬೋದು ನಾವು. ಎಷ್ಟೆಲ್ಲ ಹೊಸ ಹೊಸ ತಳಿಗಳು ಬಿಡುಗಡೆ ಆಗಿದ್ರೂ ಇವತ್ತಿಗೂ ಕೂಡ ಈ ಅಪ್ಪುಸ್ ಅಥವಾ ಅಲ್ಫಾನ್ಸು ಅಥವಾ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಬದಾಮಿ ಅಂತ ಹೇಳ್ತಾರೆ, ಇದೇ ಹಣ್ಣೆ ಕೂಡ ಇವತ್ತಿಗೂ ಬಹಳ ಬೇಡಿಕೆಯಲ್ಲಿರುವಂತದ್ದು. ರಫ್ತು ಮಾಡಲಿಕ್ಕೆ ಕೂಡ ಇದೇ ಹಣ್ಣನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಾ ಇರೋದು. ಇದರ ತಿರುಳನ್ನು ತೆಗೆದು ಹೊರದೇಶಗಳಿಗೆ ರಫ್ತು ಮಾಡ್ತೀವಿ. ಸುಮಾರು 800 ಕೋಟಿ ರೂಪಾಯಿ ಆದಾಯ ನಮ್ಮ ದೇಶಕ್ಕೆ ವರ್ಷ ವರ್ಷ ಈ ಮಾವಿನ ಹಣ್ಣಿನ ತಿರುಳಿನಿಂದ ಬರ್ತದೆ. ಈ ಅಲ್ಫಾನ್ಸೋ ಅಲ್ಲದೆ ಈ ಉತ್ತರ ಭಾರತದಲ್ಲಿ ದಶೇರಿ ಅಂತ ಇನ್ನೊಂದು ತಳಿ ಇದೆ, ಮತ್ತೆ ನಮ್ಮಲ್ಲೇ ಇರುವಂತ ಇನ್ನೊಂದು ತಳಿ ಬೇನಿಶಾನ್ ಅಂತೇಳಿ, ಇದಕ್ಕೆ ಬಂಗನಪಲ್ಲಿ ಅಂತ ಹೇಳ್ತಾರೆ. ಈ ಗುಜರಾತ್ ಮತ್ತೆ ಮಹಾರಾಷ್ಟ್ರ ಭಾಗದಲ್ಲಿ ಅಥವಾ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕೇಸರ್ ಅಂತ ಇನ್ನೊಂದು ತಳಿ ಇದೆ. ಈ ಎಲ್ಲ ತಳಿಗಳನ್ನು ರಫ್ತು ಮಾಡಲಿಕ್ಕೆ ಅತಿ ಯೋಗ್ಯವಾದ ತಳಿಗಳು. ಈ ತಳಿಗಳನ್ನ ಇಂತಹ ಪ್ರದೇಶದೊಳಗೆ ಬೆಳಿಬೇಕು ಅಂತ ಹಂಗೇನಿರುತ್ತೋ ಅಥವಾ? ಹೌದು ಹೌದು, ಈಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ನಮ್ಮ ಅಲ್ಫಾನ್ಸೋ ಅಥವಾ ಅಪ್ಪುಸ್ ಏನಿದೆ, ಇದು ಸ್ವಲ್ಪ ಉಷ್ಣತೆ ಕಡಿಮೆ ಇರುವಂತ ಆರ್ದ್ರತೆ ಜಾಸ್ತಿ ಇರುವಂತ ಅಂದ್ರೆ ಸ್ವಲ್ಪ ಹೆಚ್ಚಿನ ಮಳೆ ಬೀಳೋ ಪ್ರದೇಶ ಧಾರವಾಡ, ಬೆಳಗಾಮು, ಖಾನಾಪುರ ಈ ಭಾಗದಲ್ಲಿ ಅಥವಾ ಸ್ವಲ್ಪ ಹೆಚ್ಚಿನ ಮಳೆ ಬೀಳೋ ಪ್ರದೇಶದಲ್ಲಿ ಬಹಳ ಚೆನ್ನಾಗಿ ಬೆಳೀತದೆ. ಸ್ವಲ್ಪ ಜಾಸ್ತಿ ಬಿಸಿಲು ಇರುವಂತಹ ಪ್ರದೇಶಗಳಿಗೆ ಯಾವ ತಳಿ ಸೂಕ್ತ ಅಂತ ನೀವು ಕೇಳಿದ್ರೆ, ಒಂದು ಖಾದರ್ ಅಂತ ಇದೆ, ಇದು ಮಾವಿನ ಅಲ್ಫಾನ್ಸೋ ಮಾವಿಂದೇ ಒಂದು ಆಯ್ಕೆ. ಮತ್ತೆ ಕೇಸರ್ ಅಂತ ನಾಯಿಗೇನು ಹೇಳಿದೆ, ಅದು ಕೂಡ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಹೆಚ್ಚಿನ ಉಷ್ಣತೆ ಇದ್ದಲ್ಲಿ ಬೆಳೀಬಹುದು. ತೋತಾಪುರಿ ಎಲ್ಲರಿಗೂ ಗೊತ್ತಿದೆ, ಕಾಯಿಗಳನ್ನು ಬಹಳಷ್ಟು ಇಷ್ಟಪಟ್ಟು ಮಕ್ಕಳು ದೊಡ್ಡವರು ತಿನ್ಬಹುದು ಆ ತೋತಾಪುರಿ. ನೀಲಂ ಅಂತ ಇನ್ನೊಂದು ತಳಿ ಇದೆ. ಈ ಎಲ್ಲಾ ತಳಿಗಳನ್ನು ನಾವು ಒಣ ಪ್ರದೇಶದಲ್ಲಿ ಕೂಡ ಸಾಕಷ್ಟು ಲಾಭಯುತವಾಗಿ ಬೆಳೀಬಹುದು. ಈಗ ಈ ತಳಿಗಳಲ್ಲಿ ಉತ್ಕೃಷ್ಟವಾಗಿ ನಮಗೆ ಆಪೂಸ್ ಅಂದ್ರೆ ಅಲ್ಫಾನ್ಸೋ ಅಂತ ಹೇಳಿದ್ರಲ್ಲ, ಯಾಕೆ ಅಷ್ಟೊಂದು ಬೇಡಿಕೆ, ಅದರಲ್ಲಿ ವಿಶೇಷತೆ ಏನು? ಅದರಲ್ಲಿ ವಿಶೇಷತೆ ಅಂದ್ರೆ ನಾನು ಆವಾಗಲೇ ಹೇಳಿದೆ, ಯಾವುದೇ ಹಣ್ಣು ನೀವು ತಿನ್ಬೇಕಾದ್ರೆ ನಿಮಗೆ ಅದರಲ್ಲಿರುವಂತಹ ಸಕ್ಕರೆ ಅಂಶ ಒಂದು ಮುಖ್ಯ. ಈಗ ನೀವು ಚಿಕ್ಕು ತಿಂತೀರಿ, ಬಾಳೆಹಣ್ಣು ತಿಂತೀರಿ, ಮಾವಿನ ಹಣ್ಣು ತಿಂತೀರಿ, ಬಹುಶಃ ಈ ಮೂರು ಹಣ್ಣುಗಳಲ್ಲಿ ನಾ ಅನ್ಕೊಂತೀನಿ ನಿಮಗೆ ಮಾವಿನ ಹಣ್ಣೇ ಜಾಸ್ತಿ ಇಷ್ಟ ಆಗುತ್ತೆ ಅಂತೇಳಿ. ಇದು ಯಾಕೆ ಅಂದ್ರೆ, ಯಾವುದೇ ಹಣ್ಣಿನಲ್ಲಿ ಸಕ್ಕರೆ ಮತ್ತೆ ಆಮ್ಲೀಯತೆ ಪ್ರಮಾಣ ಅಂದ್ರೆ ನಾವು ಶುಗರ್ ಆಸಿಡ್ ರೇಷಿಯೋ ಅಂತ ಹೇಳ್ತೀವಿ, ಹೆಚ್ಚಿನ ಪ್ರಮಾಣದ ಸಕ್ಕರೆ ಸ್ವಲ್ಪ ಪ್ರಮಾಣದ ಆಮ್ಲೀಯತೆ ಹುಳಿ ಅಂಶ ಇದ್ದಾಗ ಅದಕ್ಕೆ ಅತಿ ಮಧುರವಾದ ಹೆಚ್ಚಿನ ರುಚಿ ಬರುತ್ತೆ. ಈ ಮಾವಿನ ಹಣ್ಣು ಹೆಚ್ಚಿನ ರುಚಿ ಇರಲಿಕ್ಕೆ ಇದೇ ಕಾರಣ. ಆಪೂಸಿಗೆ ಬೇಡಿಕೆ ಜಾಸ್ತಿ ಯಾಕೆ? ಬೇಡಿಕೆ ಜಾಸ್ತಿ ಅಂತಂದ್ರೆ ಇದರಲ್ಲಿ ಈ ರುಚಿ ಒಂದು, ಆಮೇಲೆ ಅದರ ಮಧುರವಾದ ವಾಸನೆ, ಅದರ ಆಕಾರ, ಬಣ್ಣ, ತಿರುಳು ಕೂಡ, ತಿರುಳು, ಆಮೇಲೆ ತಿರುಳಲ್ಲಿ ನಾರು ಇರೋದಿಲ್ಲ, ನಾರು ಇರೋದಿಲ್ಲ ತಿರುಳಲ್ಲಿ, ನಾರು ಇರೋದಿಲ್ಲ, ಅದು ಒಂದು ಪ್ರಮುಖವಾದ ಒಂದು ಅಂಶ ಇದು. ಹಾಗಾಗಿ ಈ ಹಣ್ಣಿಗೆ ಜಾಸ್ತಿ ಬೇಡಿಕೆ ಇದೆ. ಇಲ್ಲಿ ಮಣ್ಣು ಆಯ್ಕೆ ಮಾಡ್ಕೊಂತೀವಿ, ಎಲ್ಲಾ ಮಣ್ಣಲ್ಲಿ ಬೆಳಿಬಹುದು ಅಥವಾ ಇಂಥ ಮಣ್ಣಿದ್ರೆ ಒಳ್ಳೇದು ಅಂತ? ನಾವು ಮಾವನ್ನ ರೈತರಿಗೆ ಹೇಳೋದು, ನೀವು ಸಾಧಾರಣವಾಗಿ ಇಟ್ಕೊಂಡು ಅತ್ಯುತ್ತಮ ಗುಣಮಟ್ಟದ ಎಲ್ಲಾ ಮಣ್ಣಲ್ಲಿ ಬೆಳಿಬಹುದು ಅಂತೇಳಿ. ಆದ್ರೂ ನಾವು ಒಣಭೂಮಿ ತೋಟಗಾರಿಕೆ ಸಹಿತ ಮಾವಿಗೆ ಖುಷ್ಕಿ ತೋಟಗಾರಿಕೆ ಏನ್ ಹೇಳ್ತೀವಿ, ಅದರಲ್ಲಿ ಕೂಡ ಮಾವಿನ ತಳಿಗಳನ್ನು ನಾವು ಯಶಸ್ವಿಯಾಗಿ ಬೆಳಿಬಹುದು. ಮಣ್ಣು ಸಾಧಾರಣವಾಗಿ ಕೆಂಪು ಮಣ್ಣು ನಮಗೆ ಹೆಚ್ಚು ಸೂಕ್ತ ಮಾವು ಬೆಳಿಲಿಕ್ಕೆ. ಸಾಧಾರಣ ಕಪ್ಪು ಮಣ್ಣು ಕೂಡ ನಾವು ಉಪಯೋಗ ಮಾಡಬಹುದು. ಆದರೆ ಅತಿ ಆಳವಾದ ಬಿರುಕು ಬಿಡುವಂತಹ ಕಪ್ಪು ಮಣ್ಣು, ಸವುಳು ಮತ್ತೆ ಕ್ಷಾರದ ಅಂಶ ಇರುವಂತಹ ಕಪ್ಪು ಮಣ್ಣುಗಳು ಸೂಕ್ತ ಅಲ್ಲ. ಈಗ ಆಳವಾದ ಗೋಡು ಮಣ್ಣು ಅಂತ ನಾವೇನು ಹೇಳ್ತೀವಿ, ಇದು ಬಹಳ ಒಳ್ಳೇದು ಮಾವಿಗೆ. ಇದಕ್ಕೆ ಅಷ್ಟೊಂದು ಬೇಡಿಕೆ ಇರ್ಲಿಕ್ಕೆ ಇದು ರುಚಿನೂ ಆಯ್ತು, ಎಲ್ಲಾನು ಆಯ್ತು, ಮತ್ತೆ ನಾವು ಲಾಭದಾಯಕವಾಗಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಮಾವಿನೊಳಗ ಒಂದು ಬೆಳೆಯಾಗಿ ಬೆಳೆದಾಗ ಆರ್ಥಿಕತೆ ನೋಡಿಕೊಂಡಾಗ ಮಾವು ಧಾರಾಳವಾಗಿ ಈ ಮಾವು ಆರ್ಥಿಕವಾಗಿ ಸಾಕಷ್ಟು ವರಮಾನ ಕೊಡುವಂತ ಬೆಳೆನೇ ಇದು. ರೈತರಿಗೆ ಯಾಕೆ ಇದು, ನಾವು ಇಷ್ಟೆಲ್ಲ ಮಾವಿನ ಬಗ್ಗೆ ಹೇಳಿದ್ರು ಬಹುಶಃ ರೈತರು ಯಾಕೆ ಇದನ್ನ ಬೆಳೀಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಮಾವು ಪ್ರಾರಂಭದಲ್ಲಿ ಸ್ವಲ್ಪ ಖರ್ಚು ಬರುತ್ತೆ. ಈ ನಾಟಿ ಮಾಡಬೇಕಾದ್ರೆ ನಾವು ಒಳ್ಳೆ ಕಸಿ ಗಿಡಗಳನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತೀವಿ. ಒಳ್ಳೆ ಕಸಿ ಗಿಡಗಳು ಎಲ್ಲಿ ಸಿಗುತ್ತೆ ಅಂತ ಮಾಹಿತಿ ಇರೋದಿಲ್ಲ ರೈತರಿಗೆ. ಆಮೇಲೆ ಅದು ತಂದ ನಂತರ ಅದನ್ನು ನಾಟಿ ಮಾಡೋ ವಿಧಾನ ಕೂಡ ಬಹಳ ಮುಖ್ಯ. ಇವೆಲ್ಲ ಬಹಳ ಸಣ್ಣ ವಿಷಯಗಳು, ಆದರೆ ಬಹಳಷ್ಟು ರೈತರು ಇದನ್ನ ಸರಿಯಾಗಿ ಪಾಲಿಸೋದಿಲ್ಲ. ನಾವು ನರ್ಸರಿ ಒಳಗೆ ನಾವು ರೈತರಿಗೆ ಕಸಿ ಗಿಡಗಳು ಏನು ಕೊಡ್ತೀವಿ, ಅದಕ್ಕೆ ನಾವೊಂದು ಪ್ಲಾಸ್ಟಿಕ್ ಟೇಪ್ ಕಟ್ಟಿರ್ತೀವಿ, ಅಂದ್ರೆ ಕಸಿ ಕೊಂಬೆ ಮತ್ತೆ ಬೇರು ಗಿಡದ ಮಧ್ಯದಲ್ಲಿ ಎರಡನ್ನ ನಾವು ಕೂಡಿಸಿರ್ತೀವಿ. ಆ ಕೂಡಿಸಿದ ಪ್ಲಾಸ್ಟಿಕ್ ಅನ್ನ ನಾಟಿ ಮಾಡಿದ ತಕ್ಷಣ ತೆಗಿಬೇಕು. ಆಮೇಲೆ ಈಗೇನು ನಾನು ಹೇಳಿದೆ, ಕಸಿ ಕಟ್ಟಿರುವಂತ ಭಾಗ ಏನಿರ್ತದೆ ಅದು ಯಾವತ್ತೂ ಭೂಮಿಯಿಂದ ಸಾಕಷ್ಟು ಮೇಲೆ ಇರಬೇಕು, ನಾವು ಗಾಳಿಗೆ ಮುರಿಯೋ ಸಾಧ್ಯತೆಗಳು ಇರ್ತದೆ. ಅದಕ್ಕೆ ನೀವು ಒಂದು ಆಧಾರ ಕೊಡ್ರಿ ನಾಟಿ ಮಾಡ್ಬೇಕಾದ್ರೆ ಅಂತ ರೈತರಿಗೆ ಹೇಳಿರ್ತೀವಿ. ಕೆಲವು ರೈತರು ಏನ್ ಮಾಡ್ತಾರೆ ಅಂದ್ರೆ, ಇದು ಗಾಳಿಗೆ ಆಧಾರ ಕೊಡೋಕ್ಕಿಂತಲೂ ಇವೇನು ಕಸಿ ಕಟ್ಟಿರ್ತೀವಿ ಆ ಭಾಗನ ಮಣ್ಣೊಳಗೆ ಹಾಕ್ಬಿಟ್ರೆ ಆಧಾರ ಚೆನ್ನಾಗಿರುತ್ತಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅದನ್ನ ಹೂತ್ ಬಿಡ್ತಾರೆ ಮಣ್ಣಲ್ಲಿ. ಇದು ಬಹಳ ಒಂದು ಕೆಟ್ಟ ಅಥವಾ ಅವೈಜ್ಞಾನಿಕ ಪದ್ಧತಿ. ಯಾಕಂದ್ರೆ ಆ ಭಾಗ ಬಹಳಷ್ಟು ಸೂಕ್ಷ್ಮಾಣು ಜೀವಿಗಳಿಗೆ ಒಳಗಡೆ ಹೋಗ್ಲಿಕ್ಕೆ ಅದನ್ನ ಕೊಳಸ್ಲಿಕ್ಕೆ ಇರುವಂತ ಸಾಧ್ಯತೆ ಇರುವಂತ ಜಾಗ. ಅಂದ್ರೆ ನಾಟಿ ಮಾಡಬೇಕಾದ್ರೆ ಆ ಕಸಿ ಮಾಡಿದ ಭಾಗ ಮೇಲೆ ಇರಬೇಕು. ನಾಟಿ ಮಾಡಿದ್ದೇನೆ ಅದಕ್ಕೊಂದು ಕೋಲು ಆಧಾರ ಕೊಡಬೇಕು, ಗಾಳಿಗೆ ಅದು ಕಳಚಿ ಬೀಳಬಾರದು ಅನ್ನೋ ದೃಷ್ಟಿಯಿಂದ. ಆಮೇಲೆ ಸ್ವಲ್ಪ ಸಾಧಾರಣವಾಗಿ ಸುತ್ತಮುತ್ತ ಇರುವಂತ ಮುಳ್ಳಿನ ಗಿಡಗಳನ್ನ ತಗೊಂಡು ಸುತ್ತ ಮುಳ್ಳು ಹಾಕಿದ್ರೆ ಈ ದನಗಳು ಅದನ್ನ ತುಳಿದು ಹಾಳು ಮಾಡೋದು ಅಥವಾ ಯಾರಾದ್ರೂ ಕದಿಯುವಂತ ಪ್ರಮೇಯ ಇಂಥದಕ್ಕೆಲ್ಲಾನು ನಾವು ಬೇಲಿ ಹಾಕ್ಬೇಕು ಅಂತ ಬೇಲಿ ಬೇಲಿ ಇಡೀ ಹೊಲಕ್ಕೆ ಹಾಕ್ಬೇಕು ಅಂತೇನಿಲ್ಲ, ಗಿಡಕ್ಕೆ ಗಿಡಕ್ಕಷ್ಟೇ, ಪ್ರತಿ ಗಿಡಕ್ಕೂ ಹಾಕಿದ್ರು ಸಾಕು. ಈ ಒಂದ್ ಎಕರೆ ಎರಡ್ ಎಕರೆ ಭೂಮಿ ಇರೋರು ನೀವು ಹೊಲಕ್ಕೆ ಬೇಲಿ ಹಾಕ್ರಿ ಅಂತಂದ್ರೆ ಯಾರು ಹಾಕೋದಿಲ್ಲ, ಮತ್ತೆ ಅದು ಖರ್ಚಿನ ಬಾಬತ್. ಅದ್ರ ಬದ್ಲಿ ಪ್ರತಿಯೊಂದು ಗಿಡಕ್ಕೆ, ಈ ಎಕರೆಗೆ ಬರೀ 40 ಗಿಡ ಬರುತ್ತೆ, 10 ಮೀಟರ್ ಅಥವಾ 30 ಅಡಿ ಅಂತರ ತಗೊಂಡ್ರೆ ಸುಮಾರು 40 ಗಿಡ ಬರುತ್ತೆ. 40 ಗಿಡಕ್ಕೆ ಸುತ್ತ 4 ಬೇಲಿ ಮುಳ್ಳಿನ ಗಿಡಗಳು ಹಾಕ್ಬಿಟ್ರೆ ದನಗಳಿಂದ ಜನಗಳಿಂದ ಅದಕ್ಕೆ ಮೇಕೆ ಅಂತಿಂತವು ಏನು ಕಡಿಯೋದಿಲ್ಲ. ಈಗ ಇನ್ನೊಂದು ಹೇಳ್ತಾರೆ, ಕಸಿ ಕಟ್ಟಿದ ಭಾಗವನ್ನ ಮಣ್ಣಿನಲ್ಲಿ ಹೂತೀವಿ ಅಂತ ಹೇಳಿದ್ರೆ ಇದರಿಂದನೇ ಬೇರ್ ಬರಲಿಕ್ಕೆ ಪ್ರಾರಂಭ ಆಗುತ್ತೆ, ಹಂಗಾಗಿ ಗುಣಮಟ್ಟ ಅಲ್ಲಿ ಬರಲ್ಲ. ಇಲ್ಲ ಇಲ್ಲ ಇಲ್ಲ, ಕಸಿ ಕಟ್ಟಿದ ಭಾಗದಿಂದ ಬೇರ್ ಬರೋದಿಲ್ಲ. ಆದ್ರೆ ನಾನೇನು ಹೇಳಿದೆ ಅವಾಗ್ಲೇನೆ, ಬೇರು ಸಸ್ಯ ಮತ್ತೆ ಕಸಿ ಕೊಂಬೆ ರೋಗ ಬರುವ ಸಂಭವ ಜಾಸ್ತಿ ಇರ್ತದೆ. ಯಾಕಂದ್ರೆ ಅದು ಇನ್ನ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿರೋದಲ್ಲ, ಕೂಡ್ಕೊಂಡಿರೋದಲ್ಲ, ಸುಮಾರು 2-3 ವರ್ಷದ ಮೇಲೆ ಚೆನ್ನಾಗಿ ಕೂಡ್ಕೊಳತ್ತೆ. ಅಲ್ಲಿವರೆಗೆ ಸ್ವಲ್ಪ ಅದಕ್ಕೆ ನಾವು ರಕ್ಷಣೆ ಕೊಡಬೇಕಾಗುತ್ತೆ. ಈ ಕಸಿ ಕಟ್ಟಿದ ಸಸಿಗಳನ್ನ ತರಬೇಕು ಅಂದ್ರೆ ಅದ್ರ ಗುಣಮಟ್ಟ ಅವನ್ನೆಲ್ಲಾನು ಇಷ್ಟೇ ದಿಂದ ಸಸಿ ಇರಬೇಕು ಹಂಗೇನ್ರಿ ಇರುತ್ತೆ ಅಲ್ಲಿ? ಹೌದು ಹೌದು, ಈ ಸಾಧಾರಣವಾಗಿ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ರೈತರಿಗೆ ಕೊಡೋ ಪೂರೈಕೆ ಮಾಡುವಂತಹ ಸಸಿಗಳು 8 ತಿಂಗಳಿಂದ 1 ವರ್ಷದ ಇರುತ್ತೆ. ಅದು ಅತ್ಯಂತ ಯೋಗ್ಯವಾದ ಒಂದು ವಯಸ್ಸು. ಕೆಲವು ರೈತರು 2 ವರ್ಷ 3 ವರ್ಷ 4 ವರ್ಷದ ಸಸಿಗಳನ್ನು ಕೂಡ ಕೇಳ್ಕೊಂಡು ಬರ್ತಾರೆ. ಬಹುಶಃ ಅವ್ರಿಗೆ ಅದು ಅನುಕೂಲ ಆಗ್ತಿರ್ಬೇಕು. ಅಂದ್ರೆ ನಾಟಿ ಮಾಡಿದ ಒಂದೇ ವರ್ಷದಲ್ಲಿ ನಮ್ಮಲ್ಲಿ ಫಸಲು ಬರುತ್ತೆ. ಅದೇ ಮೊದಲು 3 ವರ್ಷ ನಾವೇನು ನಮ್ಮ ಹೊಲದಲ್ಲಿ ಆ ಸಣ್ಣ ಸಸಿಗಳನ್ನು ನಾವು ಕಾಳಜಿ ಮಾಡಬೇಕು, ಆ ಕಾಳಜಿನ ನರ್ಸರಿದವರು ಮಾಡಿದ್ರೆ ನಾವು ಒಂದೇ ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಫಸಲು ಬರುತ್ತಲ್ಲ ಅನ್ನೋ ಒಂದು ನಂಬಿಕೆ ಆ ದೃಷ್ಟಿಯಿಂದ ಕೆಲವರು ಕೇಳ್ತಾರೆ. ಆದ್ರೆ ಆ ತರದ ಗಿಡಗಳನ್ನ ನಾಟಿ ಮಾಡಬಹುದು, ಅದರಲ್ಲಿ ಏನು ತಪ್ಪು ಇಲ್ಲ. ಆದ್ರೆ ರೈತರು ಈ 3-4 ವರ್ಷ ಸಸಿಗಳನ್ನ ಏನು ಖರೀದಿ ಮಾಡ್ತಾರೆ ಅವಾಗ ಅವ್ರು ಏನ್ ಕಾಳಜಿ ಮಾಡಬೇಕು ಅಂದ್ರೆ ಹೆಚ್ಚಾಗಿ ಇದನ್ನ ಪ್ಲಾಸ್ಟಿಕ್ ಕವರ್ ದಲ್ಲಿ ಹಾಕಿರ್ತಾರೆ. ಈ ಬಹಳ 2-3 ವರ್ಷ ಒಂದೇ ಪ್ಲಾಸ್ಟಿಕ್ ಕವರ್ ದಲ್ಲಿ ಆ ಗಿಡ ಬಿಟ್ಟಾಗ ಒಳಗಡೆ ಬೇರ್ ಸುತ್ತಕೊಳ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಆ ಬೇರಿಗೆ ಬೇರೆ ಕಡೆ ಹೋಗ್ಲಿಕ್ಕೆ ಬೆಳಿಲಿಕ್ಕೆ ಆಧಾರ ಜಾಗ ಇರೋದಿಲ್ಲ. ಆ ಪ್ಲಾಸ್ಟಿಕ್ ಕವರ್ ಒಳಗಡೆನೆ ಅಥವಾ ಮಣ್ಣಿನ ಒಳಗಡೆನೆ ಅದು ಬೇರ್ ಸುತ್ತಕೊಂಡಾಗ ಅಂತ ಗಿಡ ತಂದು ನಮ್ಮ ರೈತರು ಹಾಕಿದಾಗ ಅದು ಆ ಭೂಮಿಗೆ ಹೊಂದಿಕೊಂಡು ಬೆಳಿಲಿಕ್ಕೆ ಬಹಳ ವರ್ಷ ಬೇಕಾಗುತ್ತೆ. ಈ ಒಂದು ಅಂಶವನ್ನ ಈಗ ಹೆಚ್ಚಿನ ವಯಸ್ಸು ಇರುವಂತಹ ಗಿಡಗಳು ರೈತರು ಖರೀದಿ ಮಾಡಬೇಕಾದ್ರೆ ಈ ಅಂಶವನ್ನ ಅವ್ರು ಗಮನಿಸಬೇಕು. ಇರುನೆಲೆ ಕಸಿ ಮಾಡೋದು ಕೂಡ ಒಂದು ಪದ್ಧತಿ ಅಂತ ಹೇಳ್ತಾರೆ. ಅಂದ್ರೆ ಇದ್ದಲ್ಲೇ ಗೊಟ್ಟ ಹಾಕಿ ಅಲ್ಲೇ ಕಸಿ, ಅದು ಒಳ್ಳೇದು ಅಂತ ಹೇಳಿ. ಅದು ಬಹಳ ಒಳ್ಳೇದು, ಯಾಕಂದ್ರೆ ನಾವಿರೋದು ಉತ್ತರ ಕರ್ನಾಟಕದಲ್ಲಿ, ನಿಮಗೆ ಗೊತ್ತಿರೋ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ ಮಳೆಯ ಅನಿಶ್ಚಿತತೆ ಬಹಳ. ಅದ್ರ ಸಲುವಾಗಿ ಮಾವಿನ ಹಣ್ಣಿನ ಕಾಲದಲ್ಲಿ ಏಪ್ರಿಲ್ ಮೇ ಜೂನ್ ಕಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ಓಟೆಗಳು ಸಿಗ್ತವೆ. ಯಾವುದೇ ಓಟೆ ಆಗ್ಬಹುದು, ಇಂಥದೇ ಅಂತ ಏನೂ ಇಲ್ಲ. ಇಂಥದೇ ಅಂತ ಕೆಲವೆಲ್ಲ ನಾವು ಪಾಲಿ ಎಂಬ್ರಿಯಾನಿಕ್ ವೆರೈಟೀಸ್ ಅಂತ ಹೇಳ್ತೇವೆ. ಆ ತರದ್ದು ಕೆಲವು ಅಂದ್ರೆ ಬೇರಿನ ಗಿಡದ ಸಲುವಾಗೇನೆ ಕೆಲವು ತಳಿಗಳಿದಾವ. ಓಲೂರ್ ಅಂತ ಹೇಳ್ತೀವಿ, ಬಪ್ಪಕಾಯಿ ಅಂತ ಹೇಳ್ತೀವಿ, ನೆಕ್ಕರೆ ಅಂತ ಹೇಳ್ತೀವಿ, ನಮ್ಮ ತೋತಾಪುರಿ ಅಂತ ಬರ್ತದೆ, ಅದು ಕೂಡ ನಾವು ಬೇರೆ ಸಸ್ಯವಾಗಿ ಉಪಯೋಗ ಮಾಡಬಹುದು. ಆದ್ರೆ ಅವೆಲ್ಲವೂ ಸಿಗೋದಿಲ್ಲ. ಒಂದು ಅದನ್ನ ಹುಡುಕೋತಾ ಕೂತ್ರೆ ಬಹಳಷ್ಟು ಸಲ ಕಸಿ ಮಾಡ್ಲಿಕ್ಕೆ ಆಗೋದಿಲ್ಲ ರೈತರಿಗೆ. ಹಂಗಾಗಿ ಯಾವುದೇ ಹಣ್ಣು ತಿಂದು ಬಿಸಾಕಿದ ಓಟೆ ತಗೊಂಡ್ ಬಂದು ನರ್ಸರಿ ಮಡಿದಲ್ಲಿ ಹಾಕೊಂಡು ಅದನ್ನ ಸಸಿ ಮಾಡಿಕೊಂಡು ಅದರ ಮೇಲೆ ನಮಗೆ ಯಾವ ತಳಿ ಬೇಕು, ಅಪ್ಪುಸ್ ಆಗಿರ್ಬೋದು, ಮಲ್ಲಿಕ ಆಗಿರ್ಬೋದು, ಅಮರಪಾಲಿ ಆಗಿರ್ಬೋದು, ಕಲ್ಮಿ ಆಗಿರ್ಬೋದು, ಆ ತಳಿಯ ಒಂದು ಕೊಂಬೆಯನ್ನ ತಂದು ಕಸಿ ಮಾಡ್ಕೊ ಅದು ಆ ಗಿಡಗಳನ್ನ ನೇರವಾಗಿ ಹೊಲದಲ್ಲಿ 30-25 ಅಂತರದಲ್ಲಿ ನಾಟಿ ಮಾಡಿ ಆ ಸಸಿ ಸುಮಾರು 3-4 ತಿಂಗಳು ಆದ ತಕ್ಷಣನೇ ಅದ್ರ ಮೇಲೆ ನೇರವಾಗಿ ನಾವು ಕಸಿ ಮಾಡಬಹುದು. ಇದರಿಂದ ಏನು ಅನುಕೂಲ ಅಂತಂದ್ರೆ ಆ ಗಿಡಗಳನ್ನ 1 ವರ್ಷ ನರ್ಸರಿದಲ್ಲಿ ಇಟ್ಟು ಅಲ್ಲಿಂದ ತಗೊಂಡ್ ಬಂದು ನಾವು ಮುಖ್ಯ ಭೂಮಿಗೆ ಹಾಕಬೇಕಾದ್ರೆ ಸಾಕಷ್ಟು ತಂಪಿರಬೇಕು, ಮಳೆ ಇರಬೇಕು. ಬಹಳಷ್ಟು ಸಾರಿ ಜೂನ್ ಜುಲೈ ಅನ್ಕೊಂತೀವಿ, ಮಳೆನೇ ಬರೋದಿಲ್ಲ. ಆಮೇಲೆ ಈ ಅನಿಶ್ಚಿತತೆಯನ್ನು ನಾವು ತಪ್ಪಿಸಬಹುದು. ಆಮೇಲೆ ಇನ್ನೊಂದು, ಬೇರು ಸಾಕಷ್ಟು ಆಳವಾಗಿ ಹೋಗುತ್ತೆ. ಈಗ ನಾನು ಇದೇ ಇನ್ನ ನಿಮಗೆ ಹೇಳಿದೆ, ಪ್ಲಾಸ್ಟಿಕ್ ಕವರ್ದಲ್ಲಿ 2 ವರ್ಷ ಇಟ್ಟಾಗ ಅದು ಬೇರು ಒಳಗಡೆನೆ ಸುತ್ತಕೊಳ್ಳುತ್ತೆ. ಆದ್ರೆ ನೀವು ನೇರವಾಗಿ ಹೊಲದಲ್ಲೇನೆ ಓಟೆ ಹಾಕಿ ಅಲ್ಲೇ ಸಸಿ ಮಾಡಿದಾಗ ಆ ಬೇರು ನೀರು ಹುಡುಕೊಂಡು ಸಾಕಷ್ಟು ಆಳದವರೆಗೆ ಹೋಗುತ್ತೆ. ಒಣಭೂಮಿ ತೋಟಗಾರಿಕೆ ಅಥವಾ ನಾವೇನು ಹೇಳ್ತೀವಿ ಅದಕ್ಕೆ ಬಹಳಷ್ಟು ಸೂಕ್ತ ಈ ಇರುನೆಲೆ ಪದ್ಧತಿ ಏನಿದೆ, ಕಸಿ ಪದ್ಧತಿ, ಬಹಳ ಸೂಕ್ತ. ನೀರನ್ನ ಹಾಕ್ತಾ ಇರಬೇಕು, ಮತ್ತೆ ಅದಕ್ಕೆ ಬೇಕಾದಂತ ಪ್ರಾರಂಭ ಹಂತದೊಳಗೆ ಹೆಚ್ಚು ಬಿಸಿಲು ಕೂಡ ಇರಬಾರ್ದು, ಯಾಕಂದ್ರೆ ಇನ್ನು ಇಳೆಯಾಗಿರ್ತಾವು, ಹೌದು, ಬಿಸಿಲಿನ ಹೊಡೆತಕ್ಕೆ ಒಣಗುವಂತ ಸಂದರ್ಭ ಇರುತ್ತೆ. ಹೌದು ಅಲ್ಲ, ಯಾವುದೇ ಮಾವಿನ ತಳಿ ಆಗಿರ್ಲಿ ಮೊದಲ ಎರಡು ಅಥವಾ ಮೂರು ಬೇಸಿಗೆ, ಬೇಸಿಗೆಯಲ್ಲಿ ನೀರು ಒದಗಿಸಲೇಬೇಕು. ಮತ್ತೆ ತಂಪಿರಬೇಕಾದ್ರೆ ಮುಚ್ಚಿಗೆ ಹಾಕುವುದು ಅಂತವೆಲ್ಲ, ಮುಚ್ಚಿಗೆ ಮಾಡೋದು ಅಥವಾ ಸ್ವಲ್ಪ ನೆರಳು ಒದಗಿಸೋದು, ತೆಂಗಿನ ಗರಿನೋ ಮತ್ತೇನೋ ಒಂದು ಅದನ್ನ ಕೊಟ್ರೆ ಅದನ್ನು ಸಾಕಷ್ಟು ಪ್ರಮಾಣದಲ್ಲಿ ಅಂದ್ರೆ ಒಳ್ಳೆ ರೀತಿಯಿಂದ ನಾವು ಅವನ್ನು ಕಾಪಾಡ್ಕೋಬಹುದು. ಮತ್ತೆ ಇಲ್ಲೂ ಒಂದು ಕಾಳಜಿ ಏನು ವಹಿಸಬಹುದು ಅಂದ್ರೆ ರೈತರು, ನಾವು ಒಂದೊಂದ ಗೊಟ್ಟ ಹಾಕೋದಕ್ಕಿಂತ ಮೂರು ನಾಲ್ಕು ಹಾಕಿದ ಒಂದಾದ್ರೂ ಉಳಿಯುತ್ತೆ ಅನ್ನುವಂಥದ್ದು ಏನು ತೊಂದರೆ ಇಲ್ಲ. ಒಂದೇ ಗೊಟ್ಟ ಹಾಕುವಂತಲೂ ನಾವು ಹೇಳೋದಿಲ್ಲ, ಎರಡು ಗೊಟ್ಟ ಹಾಕ್ಬೋದು, ಮೂರು ಗೊಟ್ಟ ಹಾಕ್ಬೋದು, ಆದ್ರೆ ಅದರಲ್ಲಿ ಮೂರಕ್ಕೂ ನಾವು ಕಸಿ ಮಾಡಬಹುದು. ಒಂದು ವರ್ಷದ ನಂತರ ಒಂದು ಚೆನ್ನಾಗಿ ಬೆಳೆತಿರುವಂತ ಕಸಿ ಚೆನ್ನಾಗಿ ಆಗಿರುವಂತ ಒಂದು ಸಸ್ಯನ ಉಳಿಸ್ಕೊಂಡು ಉಳಿದಿದ್ದ ತೆಗಿಬೇಕು. ಆಮೇಲೆ ನಾನು ಇನ್ನೊಂದು ವಿಷಯ ನಿಮಗೆ ಹೇಳದ್ ಮರ್ತೆ, ಇದು ಈ ಒಣಭೂಮಿ ತೋಟಗಾರಿಕೆಯನ್ನ ನಾವು ಸ್ವಲ್ಪ ಚರ್ಚೆ ಮಾಡಿದ್ಕೆ ಇದು ನನಗೆ ನಾನು ಹೇಳಬೇಕು ಅಂತ ಅನಿಸ್ತು. ಈ ಬಹಳಷ್ಟು ರೈತರು ನಾ ಹೇಳಿದೆ ಈಗ ಜೂನ್ ಜುಲೈ ನಾಟಿ ಮಾಡಲಿಕ್ಕೆ ಸೂಕ್ತವಾದ ಕಾಲ, ಯಾಕಂದ್ರೆ ಮಳೆ ಇರುತ್ತೆ, ಮಳೆಗಾಲದಲ್ಲಿ ಯಾವ ಬೆಳೆ ಹಾಕಿದ್ರು ಕೂಡ ಚೆನ್ನಾಗಿ ಯಶಸ್ವಿಯಾಗಿ ಆ ಭೂಮಿಗೆ ಹೊಂದಿಕೊಂಡು ಬೆಳಿತೇವೆ ಅಂತೇಳಿ. ಮಳೆ ಇಲ್ಲದೆ ಇದ್ರೂ ಕೂಡ ಬಹಳಷ್ಟು ರೈತರು ಈಗ ಆಳವಾದ ಗುಣಿ ತೆಗೆದು, ಸುಮಾರು 3 ಅಡಿ ಆಳದ ಗುಣಿ ತೆಗೆದು, ಆ ಗುಣಿ ಒಳಗೆ ಒಳ್ಳೆ ಚೆನ್ನಾಗಿ ಕೊಳ್ತಿರೋ ಕೊಟ್ಟಿಗೆ ಗೊಬ್ಬರ, ಸ್ವಲ್ಪ ಮರಳು, ಬೇವಿನ ಸೊಪ್ಪು ಅಥವಾ ಬೇರೆ ಬೇರೆ ಹೊಂಗೆ ಸೊಪ್ಪು ಈ ತರದ ಸೊಪ್ಪುಗಳನ್ನು ಹಾಕಿ ಮಾಡಿದ್ರೆ, ಹಸಿರು ಗೊಬ್ಬರಗಳನ್ನ ಹಾಕಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ನೀವು 1 ತಿಂಗಳು ಒಂದ್ಸಲ ಮಳೆ ಬಂದ್ರೂ ಕೂಡ ಆ ಗಿಡ ಬದುಕಿ ಉಳಿಯುತ್ತೆ. ಯಾಕಂದ್ರೆ ಅಲ್ಲಿ ತೇವಾಂಶ ಚೆನ್ನಾಗಿ ಉಳಿತದೆ. ಅಂದ್ರೆ ಗುಣಿ ಆಳವಾಗಿ ತೆಗೆಯೋದು, ಆ ಗುಣಿನ ನೀವು ಯಾವ್ದ್ರಿಂದ ತುಂಬ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಹೆಚ್ಚೆಚ್ಚು ಸಾವಯವ ಪದಾರ್ಥಗಳನ್ನು ನೀವು ಗುಡಿಯಲ್ಲಿ ತುಂಬಿದಾಗ ಅದು ತಂಪು ಇಡ್ಕೊಂಡು ಯಶಸ್ವಿ ಆ ಪ್ರಮಾಣ ಬಹಳ ಜಾಸ್ತಿ ಇರ್ತದೆ. ಇಲ್ಲೇ ಅಂತರ ಬಂತು ಅಂತ ಹೇಳಿದ್ರೆ, ಬೇರೆ ಬೇರೆ ತರದ ಅಂತರ ಬೇರೆ ಬೇರೆ ರೈತರು ಮಾಡ್ತಾ ಇರ್ತಾರೆ, ತಾವು ಪ್ರಯೋಗ ಮಾಡ್ತಾ ಇರ್ತಾರೆ. ಹಾಗಾಗಿ ಅಂತರ ಎಷ್ಟೆಷ್ಟು ಕೊಟ್ಟರು ಒಳ್ಳೆಯದು ಅಂತ, 15 ಅಡಿಯಿಂದ 35 ಅಡಿವರೆಗೂ ನಾವು ಮಾವಿಗೆ ಅಂತರ ಹೇಳ್ತೀವಿ. ಇದು ಭೂಮಿಯ ಫಲವತ್ತತೆ ಮೇಲೆ ಮತ್ತು ತಳಿಯ ಮೇಲೆ ಅವಲಂಬನೆ ಆಗುತ್ತೆ. ಆಮೇಲೆ ರೈತ ಯಾವ ಪದ್ಧತಿಯಲ್ಲಿ ಬೆಳೀತಾನೆ ಅನ್ನೋದ್ರ ಮೇಲೆ, ಈ ಮೂರು ವಿಷಯಗಳ ಮೇಲೆ ನಾವು ಅಂತರ ಹೇಳ್ತೀವಿ. ನಾವು ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಹೇಳ್ತೀವಿ, ಅಂದ್ರೆ ಪ್ರಗತಿಪರ ರೈತರು. ಅವರು ಹೆಚ್ಚಿನ ಕಾಳಜಿ ಮಾಡೋ ಶಕ್ತಿ ಇರುತ್ತೆ ಅವರಿಗೆ, ಯಾವಾಗ ಏನು ಅದಕ್ಕೆ ಖರ್ಚು ಮಾಡಬೇಕು ಆ ಶಕ್ತಿ ಇರುತ್ತೆ ಅವರಿಗೆ. ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂದ್ರೆ ಅಧಿಕ ಸಾಂದ್ರತೆ ಇರುವಂತ ಬೇಸಾಯ, ಅಂದ್ರೆ ಸುಮಾರು 15-18-20 ಅಡಿ ಕೂಡ ಹಾಕ್ಬೋದು. ಸಾಧಾರಣವಾಗಿ ನಾವು ಹೇಳೋದು 25-30 ಅಡಿ ಅಂತರ. ಈ ಭೂಮಿ ಫಲವತ್ತತೆ ಇತ್ತಂದ್ರೆ ಸ್ವಲ್ಪ ಅಂತರ ಜಾಸ್ತಿ ಮಾಡ್ಕೋಬೇಕು. ಭೂಮಿ ಫಲವತ್ತತೆ ಕಡಿಮೆ ಇತ್ತು ಅಂತಂದ್ರೆ, ಫಲವತ್ತತೆ ಜಾಸ್ತಿ ಇತ್ತು ಅಂದ್ರೆ ಅಂತರ ಜಾಸ್ತಿ ಮಾಡಬೇಕು, ಫಲವತ್ತತೆ ಕಡಿಮೆ ಇತ್ತು ಅಂದ್ರೆ ಅಂತರ ಕಡಿಮೆ ಮಾಡ್ಕೋಬಹುದು. ಯಾಕಂದ್ರೆ ಅಷ್ಟು ಕೊಟ್ಟಿದ್ದ ಅಂತರ ಎಲ್ಲಾನು ಆ ಗಿಡ ಬೆಳೆಯೋದಿಲ್ಲ. ಫಲವತ್ತಾದ ಭೂಮಿಯೊಳಗೆ ಹುಲುಸಾಗಿ ಬೆಳೆಯುತ್ತೆ, ಹಾಗಾಗಿ ಹುಲುಸಾಗಿ ಬೆಳೆಯುತ್ತೆ ಅಂದ್ರೆ ಜಾಗ ಜಾಸ್ತಿ ಬೇಕು. ಆಮೇಲೆ ಕೆಲವು ತಳಿ ಆಧಾರದ ಮೇಲೂ, ಈಗ ಅಮರಪಾಲಿ ಅಂತ ನಾನು ಆವಾಗಲೇ ಹೇಳಿದೆ, ಮಲ್ಲಿಕಾ ಅಂತ ಹೇಳಿದೆ, ಇವೆರಡು ಹೈಬ್ರಿಡ್ಸ್. ಇವು ಆಪೂಸ್ ಏನು ದೊಡ್ಡದಾಗಿ ಬೆಳೆಯುತ್ತೆ ಅಷ್ಟು ದೊಡ್ಡದಾಗಿ ಬೆಳೆಯುವುದಿಲ್ಲ, ಇವಕ್ಕೆ ಸಾಧಾರಣ 25 ಅಡಿ ಸಾಕು. ಅಮರಪಾಲಿ ಅಂತ ಹೇಳಿದ್ರೆ ಅದಕ್ಕೆ 20 ಅಡಿ ಕೂಡ ಸಾಕು. ಅಂದ್ರೆ ಆ ತಳಿಯ ಮೇಲೆ, ಭೂಮಿ ಮೇಲೆ ರೈತ ಯಾವ ತರ ಬೆಳಿಬೇಕು ಅನ್ನೋದ್ರ ಮೇಲೆ ನಾವು ಅಂತರವನ್ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಹಾಗಾಗಿ ನೀವು ಹೇಳಿದಂಗ ಗುಂಡಿಯನ್ನ ತೋಡಿ ಇಷ್ಟಿಷ್ಟು ಗಾತ್ರದ ಗುಂಡಿ ಇರಬೇಕು ಅಲ್ಲ, ಗಾತ್ರದ ಗುಂಡಿ ತೋಡಿ ಮತ್ತೆ ಗುಂಡಿ ತೆಗೆಯೋದು ಒಂದು, ಅದು ಕೂಡ ಬಹಳಷ್ಟು ವಿಚಾರ ಮಾಡುವಂತ ವಿಷಯನೇ. ಯಾಕಂದ್ರೆ ಒಳ್ಳೆ ಫಲವತ್ತಿದೆ ಭೂಮಿ ಅಂತಂದ್ರೆ ಬಹಳ ದೊಡ್ಡ ಗುಂಡಿ ತೆಗೆಯೋ ಅವಶ್ಯಕತೆ ಇಲ್ಲ. ಈಗ ನಾವು ಗಿಡಗಳಿಗೆ ಗುಂಡಿ ಯಾಕೆ ತೆಗಿತೀವಿ ಅಂತಂದ್ರೆ, ಮಕ್ಕಳು ನಂಗೆ ಸಣ್ಣ ಇದ್ದಾಗ ಜಾಸ್ತಿ ಜೋಪಾನ ಮಾಡ್ತೀವಿ, ಹಂಗೆ ಈ ಸಣ್ಣ ಗಿಡನ ತಗೊಂಡೋಗಿ ಬಿಸಿಲು ಮಳೆ ಗಾಳಿ ಇರುವಂತ ಪ್ರದೇಶದಲ್ಲಿ ಹಾಕಿದಾಗ ಆ ಅಷ್ಟೇ ಭೂಮಿಯನ್ನ ನಾವು ಅದಕ್ಕೆ ಯಾವ ತರ ಬೇಕೋ ಆ ತರ ಕೊಟ್ಟಿಗೆ ಗೊಬ್ಬರ, ಹಸಿರು ಗೊಬ್ಬರ, ಒಳ್ಳೆ ಮಣ್ಣು ಹಾಕಿ ಅದನ್ನ ಜಾಸ್ತಿ ಕಾಳಜಿ ಮಾಡ್ತೀವಿ, ಮಣ್ಣೇ ಚೆನ್ನಾಗಿತ್ತು ಅಂದಾಗ ಗುಂಡಿ ಪ್ರಮಾಣ ಕಡಿಮೆ ಮಾಡಿಕೊಂಡು ಕೂಡ ನಾವು ಬೆಳಿಬಹುದು. ಯಾಕಂದ್ರೆ ಮಣ್ಣು ಚೆನ್ನಾಗಿತ್ತು ಅಂದ್ರೆ ನೀರ್ ಹಿಡಿಯೋ ಶಕ್ತಿ ಸಹಜವಾಗಿ ಇರುತ್ತೆ. ಹೌದು, ಎಲ್ಲಿ ಭೂಮಿ ಬಹಳ ಫಲವತ್ತತೆ ಇಲ್ಲ, ಬಹಳ ಸಾಧಾರಣ ಇದೆ ಅನ್ನೋ ಅಲ್ಲಿ ನೀವು ಹೆಚ್ಚಿನ ಕೊಟ್ಟಿಗೆ ಗೊಬ್ಬರ, ಒಳ್ಳೆ ಮಣ್ಣು ಆ ಗುಂಡಿ ತೆಗೆದು ತುಂಬಿಸಿದಾಗ ಮೊದಲು 2-3 ವರ್ಷ ಗಿಡಗಳು ಬಹಳ ಚೆನ್ನಾಗಿ ಬೆಳೀತವೆ, ಆಮೇಲೆ ಅವಕ್ಕೆ ಶಕ್ತಿ ಬರುತ್ತೆ. ಈ ಬೀಜೋಪಚಾರ ಮಾಡಬೇಕು ಅಂತ ಹೇಳ್ತಿದ್ದಲ್ಲ, ಇಲ್ಲೇಂದ್ರೆ ಸಸಿಗಳು ಉಪಚಾರ ಮಾಡೋದಂಗೆ ಮಾಡ್ಬೇಕಾ? ಬೀಜೋಪಚಾರದ ತರ ಸಸಿಯಲ್ಲಿ ಉಪಚಾರ ಅಂತ ಏನು ಇಲ್ಲ, ಆದ್ರೆ ನಾಟಿ ಮಾಡ್ಬೇಕಾದ್ರೆ ಈ ಕೆಂಪು ಮಣ್ಣಲ್ಲಿ ಹೆಚ್ಚಾಗಿ ಗದ್ದಲು ಜಾಸ್ತಿ, ಆ ಪ್ರಕಾರ ಗೆದ್ದಲು ಇತ್ತು ಅಂತಂದ್ರೆ ನಮ್ದು ಕ್ಲೋರ್ಪೈರಿಫಾಸ್ ಅಂತ ಏನು ಕೀಟನಾಶಕ ಇದೆ ಅದನ್ನ ನಾವು ಹಾಕ್ಬೋದು. ಅಥವಾ ಅವಾಗಲೇ ಹೇಳಿದೆ ನಾನು, ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು, ಹೊಂಗೆ ಅಂದ್ರೆ ಹುಲುಗುಲ ಈ ಕಡೆ, ಈ ತರ ಸೊಪ್ಪು ಹಾಕೋದ್ರಿಂದ ಕತ್ತಾಳೆ ರಕ್ಕಸ್ ಬಳ್ಳಿ ಅಂತ ಹೇಳ್ತಾರೆ, ಈ ಎಲೆಗಳನ್ನ ಹಾಕೋದ್ರಿಂದ ಆ ಕೀಟನಾಶಕದ ಬದ್ಲಿ ನಮ್ಮ ಪ್ರದೇಶದಲ್ಲಿ ಸಿಗುವಂತ ಸೊಪ್ಪನ್ನು ಹಾಕೊಂಡು ಕೂಡ ಈ ತರ ನಾವು ಆ ಕೀಟಗಳನ್ನ ರೋಗಗಳನ್ನ ನಿಯಂತ್ರಣ ಮಾಡಬಹುದು. ಕೆಲವೊಂದ್ಸ ಬೇವಿನ ಹಿಂಡಿ ಹೊಂಗೆ ಹಿಂಡಿಯನ್ನು ಕೂಡ ಹಾಕ್ತಾರೆ. ಧಾರಾಳವಾಗಿ ಬೇವಿನ ಹಿಂಡಿ ಹೊಂಗೆ ಹಿಂಡಿ ಕೂಡ ಹಾಕ್ಬಹುದು. ನಾವು ನಾಟಿ ಮಾಡಿದ್ವಿ, ನೀರನ್ನು ಕೂಡ ಕೊಡಬೇಕು. ಪ್ರಾರಂಭ ಹಂತದೊಳಗೆ ನೀರು ಸಣ್ಣದಿರುತ್ತೆ, ತೀರ ಬೇರುಗಳು ಕೂಡ ದೂರ ಇರೋದಿಲ್ಲ, ಹಾಗಾಗಿ ತೇವಾಂಶ ನಿರ್ವಹಣೆ ಕೂಡ ಇಲ್ಲಿ ಬಹಳ ಮುಖ್ಯ. ಹೌದು, ಸಣ್ಣ ಗಿಡಕ್ಕೆ ಸ್ವಲ್ಪ ಪ್ರಮಾಣ ನೀರು ಸಾಕು. ಗಿಡ ಬೆಳೆಯುವ ಪ್ರಕಾರ ಬರ್ತಾ ಬರ್ತಾ ಸುಮಾರು 1 ವರ್ಷದಿಂದ 10 ವರ್ಷದವರೆಗೆ ನೀರಿನ ಪ್ರಮಾಣ ಜಾಸ್ತಿ ಹಾಕುವಂತ ಹೋಗ್ತದೆ. 10 ವರ್ಷದ ನಂತರ 40-50 ವರ್ಷದವರೆಗೆ ಹೆಚ್ಚು ಕಡಿಮೆ, ಅಷ್ಟೊತ್ತಿಗೆ 10 ವರ್ಷಕ್ಕೆ ಪೂರ್ತಿ ಬೆಳವಣಿಗೆ ಹೊಂದುತ್ತೆ. ಅವಾಗ ಸಾಕಷ್ಟು ಪ್ರಮಾಣದಲ್ಲಿ ಗಿಡ ಮಣ್ಣಿನಿಂದ ನೀರು ತಗೊಳಂತ ಒಂದು ಅದಕ್ಕೆ ಶಕ್ತಿ ಬಂದಿರುತ್ತೆ. ಆದ್ರೆ ಸಣ್ಣ ಗಿಡ ಇದ್ದಾಗ ನಾವು ಸಾಕಷ್ಟು ನೀರನ್ನ ನಿಯಮಿತವಾಗಿ ಕೊಡ್ತಾ ಇರಬೇಕು. ಗುಂಡಿ ತೋಡಿ ಬೇರಿಗೆ ಹಾಕ್ತಾ ಇರ್ತೀವಿ ನೀರು, ಹಂಗೆ 1 ವರ್ಷ ಆದ್ಮೇಲೆ ಒಂದ್ ಸ್ವಲ್ಪ ದೂರ, 1 ವರ್ಷ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ದೂರ, 10 ವರ್ಷ ಆದ್ಮೇಲೆ ಇನ್ನೂ ಬಹಳ ದೂರ. ಹೌದು, ಯಾಕಂದ್ರೆ ಯಾವ ತರ ಗಿಡ ಹರಡ್ತಾ ಹೋಗ್ತದೆ ಬೇರುಗಳು ಸಹಿತ ಅದೇ ಪ್ರಕಾರನೇ ಹರಡ್ಕೊಂತ ಹೋಗ್ತದೆ. ಈಗ ಕೆಲವರು ಡ್ರಿಪ್ ಇರಿಗೇಷನ್ ಮೂಲಕನೂ ನಾವು ಮಾವು ಬೆಳಿಬಹುದು ಅಂತ ಕೇಳ್ತಾ ಇರ್ತಾರೆ. ಧಾರಾಳವಾಗಿ ಬೆಳಿಬಹುದು. ಮೊದಲಿಗೆ ನಾಟಿ ಮಾಡಿದಾಗ ಗಿಡಕ್ಕೆ ಬಹಳ ಹತ್ತಿರ ಡ್ರಿಪ್ ಲೈನ್ ಹಾಕ್ಲಿಕ್ಕೆ ಹೇಳ್ತೀವಿ. ಹೆಂಗೆ ಗಿಡ ದೊಡ್ಡದಾಗ್ತಾ ಹೋಗ್ತದೆ ಡ್ರಿಪ್ ಲೈನ್ ಅನ್ನ ಆ ಗಿಡದಿಂದ ಸ್ವಲ್ಪ ಸ್ವಲ್ಪ ದೂರ ಹಾಕೊಂತ ಹೋಗ್ಬೇಕು, ಯಾಕಂದ್ರೆ ಬೇರುಗಳು ಕೂಡ ಅದೇ ಪ್ರಮಾಣದಲ್ಲಿ ದೂರ ಹಾಕೊಂತ ಹೋಗ್ತಿರ್ತವೆ. ಬೇರು ಬಡ್ಡಿ ಹತ್ರನೂ ಇರುತ್ತೆ, ದೂರನೂ ಇರುತ್ತೆ, ಎಲ್ಲಿ ಹಾಕಿದ್ರೆ ಏನು ಅಂತಾರೆ, ಅವಾಗ ಏನ್ ಮಾಡಬೇಕು, ಎಲ್ಲಿ ಹಾಕಿದ್ರು ಒಳ್ಳೇದು. ಈಗ ನಾವು ಏನ್ ಹೇಳ್ತೀವಿ ಅಂದ್ರೆ ಸುಮಾರು 6-8 ವರ್ಷದ ನಂತರ ಗೊಬ್ಬರ ಹಾಕಬೇಕಾದ್ರಾಯ್ತು, ನೀರ್ ಹಾಕಬೇಕಾದ್ರಾಯ್ತು, ಗಿಡದಿಂದ 2 ಅಡಿ ದೂರದಲ್ಲಿ ಒಂದು ಪಾತಿ ಮಾಡ್ರಿ ಅಂತ ಹೇಳ್ತೇವೆ. ಅದನ್ನ ಒಂದು ಉಂಗುರಾಕಾರದಲ್ಲಿ ಮಣ್ಣು ತೆಗೆದು ಅದರಲ್ಲಿ ನೀರು ಗೊಬ್ಬರವನ್ನ ಕೊಡಬೇಕು ಅಂತ ಹೇಳ್ತೀವಿ. ಇನ್ನು ಕೆಲವೊಂದ್ ಜನ ಏನ್ ಹೇಳ್ತಾರೆ ಅಂದ್ರೆ, ರೈತರು ತಮ್ಮ ಅನುಭವದೊಳಗೆ ರೆಂಬೆ ಕೊಂಬೆಗಳು ಎಷ್ಟು ದೂರ ಹರಡ್ಕೊಂಡಿದವು ಅಲ್ಲಿ ಅಲ್ಲಿ ಕೊಟ್ಟಬೇಕು ಅಂತ ಹೇಳ್ತಾರೆ. ಎಷ್ಟು ಎಷ್ಟು ಮರ ಹರಡ್ಕೋತ ಹೋಗ್ತದೆ ಅದೇ ಪ್ರಕಾರನೇ ಬೇರುಗಳು ಹರಡ್ತಾ ಹೋಗ್ತವೆ. ಆದ್ರೆ ಅದು ಬಹಳ ದೂರ ಆಗುತ್ತೆ. ಈಗ ನೀವು 20 ಅಡಿ ಮರ ಹರಡಿದೆ ಅಂತಂದ್ರೆ 20 ಅಡಿ ದೂರದಲ್ಲಿ ಗೊಬ್ಬರ ಕೊಡೋದು ಅಷ್ಟು ಸಮಂಜಸ ಅಲ್ಲ. ಗಿಡದ ಬುಡದಿಂದ 2-3 ಅಡಿ ಬಿಟ್ಟು ಒಂದು 2 ಅಡಿ ಅಗಲದಲ್ಲಿ ಒಂದು ಉಂಗುರಾಕಾರದ ಒಂದು ಪಾತಿ ಮಾಡಿ ಅದರಲ್ಲಿ ನೀರು ಗೊಬ್ಬರ ಕೊಡೋದು ಒಳ್ಳೇದು. ಸಾವಯವ ಇಲ್ಲಾಂದ್ರೆ ಡ್ರಿಪ್ ಇರಿಗೇಷನ್ ಮೂಲಕ ಕೂಡ ಹನಿ ನೀರಾವರಿ ಮೂಲಕ ಕೂಡ ನಾವು ನೀರು ಕೊಡಬಹುದು. ಎಷ್ಟು ವರ್ಷಕ್ಕೆ ಇದು ಇಳುವರಿ ಬರುತ್ತೆ? ತಳಿಗಳ ಮೇಲೆ ಈಗ ನಾನು ಮಲ್ಲಿಕಾ ಅಮರಪಾಲೆ ಅಂತ ಹೇಳಿದ್ವಿ, ಇವು ಹೈಬ್ರಿಡ್ಸ್, ಇವು 2ನೇ ವರ್ಷ ಅಥವಾ 3ನೇ ವರ್ಷನೇ ಪ್ರಾರಂಭ ಆಗುತ್ತೆ. ನಮ್ದು ಅಪ್ಪುಸ್ ಅಥವಾ ಅಲ್ಫಾನ್ಸ್ ಏನಿದೆ ಅದು 3ನೇ ವರ್ಷ ಅಥವಾ 4ನೇ ವರ್ಷ ಶುರು ಆಗುತ್ತೆ. ಯಾವುದೇ ತಳಿ ಆದ್ರೂ ಕೂಡ 8-10 ವರ್ಷದ ನಂತರ ಒಳ್ಳೆ ಇಳುವರಿ ಕೊಡ್ಲಿಕ್ಕೆ ಶುರು ಮಾಡ್ತಾವೆ. ಅದಕ್ಕಿಂತ ಮುಂಚೆ ಇಳುವರಿ ತಗೋಬೇಕು ಬ್ಯಾಡು ಏನ್ ಕಟ್ ಮಾಡಿ ಇದು ಒಂದು ನೀವು ಚೆನ್ನಾಗಿ ಕೇಳಿದ್ರಿ. ಹೆಚ್ಚಾಗಿ 1ನೇ ವರ್ಷದಲ್ಲಿ ಅಥವಾ 2ನೇ ವರ್ಷದಲ್ಲಿ ಕೆಲವು ಗಿಡಗಳಲ್ಲಿ ಹೂ ಬರ್ತದೆ. ರೈತರು ಬಹಳ ಖುಷಿ ಆಗೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಆ ಹೂವನ್ನ ತೆಗಿಬೇಕು. ಗಡಿಪಕ್ಷ ಮೊದಲು 3 ವರ್ಷ ಹೂ ಬಂದ್ರೂ ಅದನ್ನ ಹೂ ಬಿಡಬಾರ್ದು. ಅದನ್ನ ಸಾಕಷ್ಟು ಮೊದಲು ಟೊಂಗೆಗಳು ಎಲೆಗಳು ಬರ್ಲಿಕ್ಕೆ ಗಿಡ ಬಿಡಬೇಕು. ಈ ಸರ್ಕಾರ ಹೆಂಗೆ 18 ವರ್ಷ ಹುಡುಗಿಗೆ ಆಗಿರ್ಬೇಕು ಮದುವೆಗೆ ಅಂತ ಹೇಳ್ತಾರೆ, ಒಂದು ಆ ವಯಸ್ಸು ಆಗಿರ್ಬೇಕು ಅಂತ, ಆ ಪ್ರಕಾರ 3 ವರ್ಷದವರೆಗೂ ನಾವು ಹೂವನ್ನು ತೆಗೆದಿರೋದು ಒಳ್ಳೇದು. ಅಲ್ಲಿ ಟೊಂಗೆಗೆ ಕಟ್ ಮಾಡೋದು ನಿರ್ವಹಣೆ ಮಾಡೋದು ಹಂಗೆ ಬರುತ್ತಾ? ಮಾವಿನಲ್ಲಿ ವರ್ಷ ಕಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಅದೇನು ಚಾಟ್ನಿ ಮಾಡೋದು ಅಂತೇಳಿ ಈಗ ದಾಳಿಂಬೆ ಒಳಗೆ ದ್ರಾಕ್ಷಿ ಒಳಗೆ ಚಾಟ್ನಿ ಮಾಡ್ತಾರೆ. ಆ ಪ್ರಕಾರ ಕೆಲವು ಕಡೆ ಚಾಟ್ನಿ ಮಾಡೋ ಪದ್ಧತಿ ಇದೆ. ಆದ್ರೆ ಈಗ ನಮ್ಮ ಏನು ತಳಿಗಳಿದಾವೆ ಅಲ್ಫಾನ್ಸೋ ಅವೆಲ್ಲ, ಇದರಲ್ಲಿ ನಮ್ಮ ಭಾಗದಲ್ಲಿ ಏನು ಚಾಟ್ನಿ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಒಂದಕ್ಕೊಂದು ತಾಗಿರೋ ಕೊಂಬೆಗಳು, ಅಡ್ಡಡ್ಡ ಬಂದಿರೋ ಕೊಂಬೆಗಳು, ಹೆಚ್ಚಿನ ಬಿಸಿಲು ಮತ್ತೆ ಗಾಳಿ ಒಂದು ಗಿಡದ ಎಲ್ಲಾ ಭಾಗಕ್ಕೂ ಬರಬೇಕು ಅಂದ್ರೆ ಎಲ್ಲಿ ಜಾಸ್ತಿ ಒತ್ತೊತ್ತು ಬೆಳೆದಿರುತ್ತೋ ಅಂತ 1-2 ಟೊಂಗೆಗಳನ್ನ ಹೆಚ್ಚಾಗಿ ಎಲ್ಲ ಫಲ ಬಂದು ನಾವು ಕಟಾವು ಮಾಡಿದ ನಂತರ ಅಂದ್ರೆ ಸುಮಾರು ಜೂನ್ ಜುಲೈ ತಿಂಗಳಲ್ಲಿ ಅನಾವಶ್ಯಕವಾಗಿ ಬೆಳೆದಂತ ಕೆಲವು ಟೊಂಗೆಗಳನ್ನ ತೆಗೆದು ಗಾಳಿ ಆಡ್ಲಿಕ್ಕೆ ಬಿಸಿಲು ಬರ್ಲಿಕ್ಕೆ ಜಾಗ ಮಾಡಿಕೊಟ್ರೆ ಆ ಗಿಡಗಳು ಚೆನ್ನಾಗಿ ಬೆಳಿತವೆ. ಮತ್ತೆ ಕಟ್ ಮಾಡಿದ ನಾವೇನು ಅದನ್ನ ಕತ್ತರಿಸ್ತೀವಿ ಆ ಭಾಗಕ್ಕೆ ಯಾವತ್ತೂ ಮರಿಬಾರ್ದು. ಬ್ಲೈಟಾಕ್ಸ್ ಅಂತ ಏನು ಒಂದು ಶಿಲೀಂಧ್ರನಾಶಕ ಬರುತ್ತೆ, ಅದನ್ನ ಪೇಸ್ಟ್ ರೂಪದಲ್ಲಿ ಆ ತುದಿಗೆ ಕಟ್ ಮಾಡಿದ ತುದಿಗೆ ಹಚ್ಚಬೇಕು. ಅಂದ್ರೆ ಅದು ಸೊರಗು ರೋಗ ನಾವು ತಪ್ಪಿಸಬಹುದು. ಬೋರ್ಡೋ ದ್ರಾವಣ ಅಂತಾರೆ, ಆ ಬೋರ್ಡೋನು ಕೂಡ ಹಚ್ಚಬಹುದು, ಅಥವಾ ಬ್ಲೈಟಾಕ್ಸ್ ಅಂತ ಏನ್ ಬರುತ್ತೆ ಕಾಪರ್ ಆಕ್ಸೈಡ್ ಕ್ಲೋರೈಡ್ ಅಂತೀವಿ, ಅದನ್ನು ಕೂಡ ಪೇಸ್ಟ್ ರೂಪದಲ್ಲಿ ಅದನ್ನ ಮೇಲೆ ಸವರ್ಬೇಕು. ನಾವು ಇಷ್ಟೆಲ್ಲ ಖರ್ಚು ಮಾಡಿದೀವಿ 3-4 ವರ್ಷ, ನೀವು ಹೇಳಿದಂಗೆ 8 ವರ್ಷದ ತನಕ ಹೆಂಗ ಹಂಗ ಇರುದು, ಅದರಿಂದ ಏನು ಇಳುವರಿ ಬರಲಿಲ್ಲ ಅಂದ್ರೆ ಏನು, ಈ ಪ್ರಶ್ನೆ ಬರುತ್ತೆ. ಹಾಗಾಗಿ ಮಧ್ಯೆ ಏನಾದ್ರೂ ಅಂತರ ಬೇಸಾಯ ಅಂತರ ಬೆಳೆ ಬೆಳೆಯುದು ಹಿಂಗೇನ್ ಮಾಡ್ಲಿಕ್ಕೆ ಸಾಧ್ಯ? ಧಾರಾಳವಾಗಿ ಬೆಳಿಬಹುದು. ಮಾವು 3-4 ವರ್ಷಕ್ಕೆ ಹೂಗಿ ಬರುತ್ತೆ ಅಂತ ಹೇಳಿದೆ. 3-4 ವರ್ಷದವರೆಗೂ ನೀರಾವರಿ ಹೆಚ್ಚು ಬೇಡ ಅಂತ ಬೆಳೆಗಳು, ನೀರಾವರಿ ಕಡಿಮೆ ಬೇಡ ಅಂತ ಬೆಳೆಗಳು, ನೀರಾವರಿ ಬೇಡದಿರೋ ಬೆಳೆಗಳು, ಯಾವುದೇ ಬೆಳೆಯನ್ನ ನೀವು ಬೆಳಿಬಹುದು. ನೀವು ಮಾವಿನ ಮಧ್ಯದಲ್ಲಿ ಪಪ್ಪಾಯ ಕೂಡ ಬೆಳಿಬಹುದು, ಬಾಳೆ ಕೂಡ ಬೆಳಿಬಹುದು. ಯಾವಾಗ ಅಂದ್ರೆ ಮೊದಲ 3 ವರ್ಷ, ಯಾಕಂದ್ರೆ ಅಲ್ಲಿವರೆಗೆ ನಮಗೆ ಹಣ್ಣಿನ ಮೇಲೆ ಇಳುವರಿ ಮೇಲೆ ಯಾವುದೂ ಪರಿಣಾಮ ಆಗೋದಿಲ್ಲ. ಆದ್ರೆ ಮಾವು ಒಮ್ಮೆ ಹೂವಿಗೆ ಹಣ್ಣಿಗೆ ಬಂದ ಮೇಲೆ 4-5 ವರ್ಷದ ನಂತರ ಈ ಹೆಚ್ಚು ನೀರಾವರಿ ಬೇಡುವಂತ ಬಾಳೆ ಪಪ್ಪಾಯ ಈ ತರ ಬೆಳೆಗಳು ಕಡಿಮೆ ಮಾಡೋದು ಒಳ್ಳೇದು ಅಂತ ಅನಿಸುತ್ತೆ. ಯಾಕಂದ್ರೆ ಈ ಹೆಚ್ಚಿನ ನೀರು ಬೇಡುವಂತ ಬೆಳೆಗಳು ಹಾಕಿದಾಗ ಮಾವು ನವೆಂಬರ್ ಡಿಸೆಂಬರ್ದಲ್ಲಿ ಹೂವಿಗೆ ಬರುತ್ತೆ. ಈಗ ರೈತರ ಅನುಭವನೂ ಹೌದು, ವಿಜ್ಞಾನಿಗಳ ಅನುಭವನೂ ಹೌದು, ಹೆಚ್ಚು ಮಳೆ ಬಿದ್ದಂತ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಅಥವಾ ಜಾಸ್ತಿ ನೀರು ಕೊಟ್ಟಂತ ತಿಂಗಳುಗಳಲ್ಲಿ ಈ ಮಾವು ಹೂವು ಬರೋ ಸಮಯ ಏನಿರ್ತದೆ ಅದು ಮುಂದೆ ಹೋಗ್ಬಿಡ್ತದೆ. ಅದು ಸುಮಾರು 2-3 ತಿಂಗಳು ಲೇಟ್ ಆಗಿ ಹೂ ಬರ್ತದೆ, ತಡವಾಗಿ ಹೂ ಬರ್ತದೆ. ಇದರಿಂದ ಸಮಸ್ಯೆ ಏನಂದ್ರೆ ಒಮ್ಮೊಮ್ಮೆ ಇಡೀ ಮರನೇ ಸೊಕ್ಕಿ ಹೂವಿಗೆ ಬರಲಾರದೆ ಬರೀ ಟೊಂಗೆನೆ ಬರಬಹುದು, ಬರಡಾಗಿಬಿಡುತ್ತೆ. ಬರಡು ಅಂತಂದ್ರೆ ಹೂ ಬರೋದಿಲ್ಲ, ಅಂದ್ರೆ ಗಿಡ ಸಾಕಷ್ಟು ಪ್ರಮಾಣದಲ್ಲಿ ಟೊಂಗೆಗಳು ಎಲೆಗಳು ಬರ್ತವೆ, ಹೂ ಬರೋ ಅಂಶಗಳು ಬಹಳ ಕಡಿಮೆ ಆಗುತ್ತೆ. ಹಂಗಾಗಿ ಜಾಸ್ತಿ ನೀರಾವರಿ ಮಾವಿಗೆ ಹೂವು ಬರಕ್ಕಿಂತ ಮೊದ್ಲಿ ಕೊಡಬಾರದು. ಮತ್ತೆ ಇನ್ನೊಂದು, ಇದು ಪ್ರಾರಂಭ ಹಂತದೊಳಗೆ ನಮಗೆ ಒಂದು 5-6 ವರ್ಷ ಅಂದ್ರೆ 7-8 ಫೀಟ್ ಅಲ್ಲಿ ತನಕ ಬೆಳೆಯುತ್ತೆ. ಅಲ್ಲಿ ತನಕ ಇದನ್ನ ಬಿಸಿಲಿಗೂ ಕೂಡ ಒಡ್ಡಬೇಕು ಈ ಗಿಡ, ಇದಕ್ಕೆ ನೆರಳಾಗುವಂತ ಬೆಳೆಗಳು ಇರಬಾರದು, ಹಂಗೇನ್ರಿ ಇರುತ್ತ? ಈಗ ಮಾವು ಪೂರ್ತಿ ಬಿಸಿಲಲ್ಲಿ ಬೆಳೆಯುವಂತ ಬೆಳೆ, ಇದಕ್ಕೆ ನೆರಳು ಆಗಬಾರ್ದು. ಎಲ್ಲಾ ಭಾಗನೇ, ಯಾವುದೇ ಭಾಗ ಇರಲಿ, ಅದು ದಕ್ಷಿಣ ಕರ್ನಾಟಕ ಇರಲಿ ಉತ್ತರ ಕರ್ನಾಟಕ ಇರಲಿ, ಅದಕ್ಕೆ ಪೂರ್ತಿ ಬಿಸಿಲು ಬೀಳೋದು ಒಳ್ಳೇದು. ಉತ್ತರ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ನಾವು ಮಾವು ಬೆಳಿಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಉಷ್ಣತೆ ಜಾಸ್ತಿ ಇರೋ ಸಲುವಾಗಿ. ಮೊದಲು ಹೇಳಿದ ಪ್ರಕಾರ ಕೆಲವು ತಳಿಗಳಷ್ಟೇ ನಾವು ಉತ್ತರ ಕರ್ನಾಟಕದಲ್ಲಿ ಬೆಳಿಬಹುದು, ಆದ್ರೆ ಚೆನ್ನಾಗಿ ಬಿಸಿಲು ಬೇಡುವಂತ ಒಂದು ಬೆಳೆ ಇದು. ಮತ್ತೆ 10 ವರ್ಷ ನಂತರ ನೀರಿನ ನಿರ್ವಹಣೆ ಬೇಕಾಗಿಲ್ಲ? ಇಲ್ಲ, ಇದು ನಾವು ಒಣಭೂಮಿ ತೋಟಗಾರಿಕೆಗೆ ಅತಿ ಯೋಗ್ಯವಾದ ಒಂದು ಪ್ರಭೇದ ಇದು ಮಾವು. ಒಣಭೂಮಿ ತೋಟಗಾರಿಕೆ ಅಂದ್ರೆ ನೀರಾವರಿ ಆಶ್ರಯ ಇರಲಾರ್ದೇನು ಕೂಡ ನಾವು ಮಾವನ್ನ ಧಾರಾಳವಾಗಿ ಬೆಳಿಬಹುದು. ಸುಮಾರು 500 ಮಿಲಿಮೀಟರ್ ಮಳೆ ಬೀಳುವಂತ ಬಿಜಾಪುರ ಅಥವಾ ಕೊಪ್ಪಳ ಅಥವಾ ಗದಗ ಈ ಪ್ರದೇಶದಲ್ಲಿ ಕೂಡ ನಾವು ಮಾವನ್ನ ಯಶಸ್ವಿಯಾಗಿ ಬೆಳಿಬಹುದು. ಆದ್ರೆ ಏನು ಅಂದ್ರೆ ಮೊದಲ 3 ವರ್ಷ ನಾವು ಬೇಸಿಗೆಯೊಳಗೆ ನೀರು ಕೊಟ್ಟು ಗಿಡಗಳನ್ನ ಕಾಪಾಡ್ಕೋಬೇಕು. 3 ವರ್ಷದ ನಂತರ ಅವು ತಮಗೆ ತಾವೇ ನೀರು ತಗೊಳ್ಳುವಂತ ಒಂದು ಶಕ್ತಿ ಅವಕ್ಕೆ ಬರುತ್ತೆ. ಗೊಬ್ಬರ ಅವನ್ನೆಲ್ಲ ಎಷ್ಟೆಷ್ಟು ಕೊಡಬೇಕು, ಯಾವಾಗ ಕೊಡಬೇಕು? ಗೊಬ್ಬರ ಪ್ರತಿ ವರ್ಷ ಕೊಡಬೇಕು ಮಳೆಗಾಲದಲ್ಲಿ, ಯಾಕಂದ್ರೆ ನೀರಾವರಿ ಇಲ್ಲದೆ ಇರೋ ತರ ಬೆಳೆದಾಗ ಹೆಚ್ಚಾಗಿ ಮಳೆಗಾಲದಲ್ಲಿ ಒಂದು ಸಾರಿ ಗೊಬ್ಬರ ಕೊಡ್ಲಿಕ್ಕೆ ಹೇಳ್ತೀವಿ. ಮೊದಲಿಗೆ ಸ್ವಲ್ಪನೇ ಕೊಟ್ಟೆ ಗೊಬ್ಬರ, 25 ಕಿಲೋ ಕೊಟ್ಟೆ ಗೊಬ್ಬರ ಪ್ರತಿ ಗಿಡಕ್ಕೆ, ಗುಣಿಯನ್ನು ತೆಗಿತೀವಿ, ಗುಣಿ ತೆಗೆದಾಗ ಕೊಟ್ಟೆ ಗೊಬ್ಬರ ಹಾಕಿ ಗಿಡಗಳನ್ನು ನಾಟಿ ಮಾಡಬೇಕು. ಗಿಡಗಳು ಚೆನ್ನಾಗಿ ಹತ್ಕೊಂಡ ಮೇಲೆ ಆ ಭೂಮಿಗೆ ಒಂದು 2-3 ತಿಂಗಳ ನಂತರ ಸ್ವಲ್ಪ ಸಾರಜನಕ ಮತ್ತೆ ರಂಜಕ ಮತ್ತೆ ಪೊಟ್ಯಾಶ್, ಸುಮಾರು 75 ಗ್ರಾಂ ಸಾರಜನಕ, 20 ಗ್ರಾಂ ರಂಜಕ, 70 ಗ್ರಾಂ ಪೊಟ್ಯಾಶ್ ಮೊದಲಿಗೆ ಮೊದಲನೇ ವರ್ಷದಲ್ಲಿ ಅದನ್ನ ಪ್ರತಿ ವರ್ಷ ಅದನ್ನ 2 ಪಟ್ಟು ಮಾಡ್ಕೋತ ಹೋಗ್ಬೇಕು. ಹಿಂಗೆ 10 ವರ್ಷದ ನಂತರ ಬೇಕಾಗಿರೋ ಗಿಡಗಳಿಗೆ ಅಂದ್ರೆ ಸುಮಾರು 700 ಗ್ರಾಂ ಸಾರಜನಕ, 200 ಗ್ರಾಂ ರಂಜಕ, 700 ಗ್ರಾಂ ಪೊಟ್ಯಾಶ್ ಬೇಕಾಗುತ್ತೆ. ಇದನ್ನ ನಾನು ನಿಮಗೆ ಯೂರಿಯಾ ಸೂಪರ್ ಫಾಸ್ಫೇಟ್ ಪೊಟ್ಯಾಶ್ ರೂಪದಲ್ಲಿ ಹೇಳಬೇಕು ಅಂದ್ರೆ ಸುಮಾರು 1.5 ಕಿಲೋ ಯೂರಿಯಾ, ಸುಮಾರು 1 ಕಿಲೋ ಸೂಪರ್ ಫಾಸ್ಫೇಟ್ ಮತ್ತೆ 1 ಕಿಲೋ ಪೊಟ್ಯಾಶ್ ಒಂದೊಂದು ಗಿಡಕ್ಕೆ, ಒಂದು ಪ್ರತಿ ಗಿಡಕ್ಕೆ ಮಳೆಗಾಲದಲ್ಲಿ ಕೊಡಬೇಕು. ಕಂತ್ ಕಂತಾಗಿ ಕೊಡಬೇಕು, ಒಂದು ಸಲ ಕೊಡಬೇಕು? ಕಂತ್ ಕಂತಾಗಿ ಕೊಡಬೇಕು ಅಂದ್ರೆ ನಮಗೆ ಮಳೆ ಚೆನ್ನಾಗಿತ್ತು, ಅಕ್ಟೋಬರ್ ತಿಂಗಳಲ್ಲಿ ಕೂಡ ಚೆನ್ನಾಗಿ ಮಳೆ ಬರ್ತಿತ್ತು ಅಂದ್ರೆ ಅದನ್ನ ನಾವು ಜೂನ್ ಜುಲೈದಲ್ಲೊಮ್ಮೆ ಅಕ್ಟೋಬರ್ದೊಮ್ಮೆ ಕೊಡಬಹುದು. ಇಲ್ಲ ಅವಾಗ ಮಳೆ ಬರೋದು ಅನಿಶ್ಚಿತತೆ ಇದೆ ಅಂತಂದ್ರೆ ಜೂನ್ ಜುಲೈ ತಿಂಗಳಲ್ಲಿ ಒಟ್ಟಿಗೆ ಕೂಡ ಕೊಡಬಹುದು. ಒಟ್ಟಾರೆ ಏನ್ ಹೇಳ್ತೀರಿ, ಒಬ್ಬ ತಜ್ಞರಾಗಿ ಮಾವಿನ ಬೆಳೆ ಆಯ್ಕೆ ಮಾಡ್ಕೊಳ್ರಿ, ಮಾವಿನ ಬೆಳೆ ಬೆಳೀರಿ ಅಂದ್ರೆ ಸರ್ಕಾರ ಕೂಡ ಅನೇಕ ಸೌಲಭ್ಯಗಳನ್ನ ಕೊಡ್ತಾ ಇದೆ, ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿಯೊಳಗೆ, ಅಲ್ಲಿ ಕೂಡ ಯೋಜನೆಯ ಒಂದು ಲಾಭವನ್ನು ಕೂಡ ಪಡ್ಕೋಬಹುದು. ತಜ್ಞರಾಗಿ ಒಟ್ಟಾರೆ ನಾವು ನಮಗೇನು ಅನಿಸುತ್ತೆ ಅಂದರೆ ಈಗಿನ ಮಳೆಗಾಲದಲ್ಲಿ, ಮಳೆಗಾಲ ಶುರುವಾಯಿತು ಅಂತೀವಿ, ಇನ್ನು ಬೇಸಿಗೆ ಇರುತ್ತೆ, ಬೇಸಿಗೆ ಅಂತಿರ್ತೀವಿ, ಮಳೆ ಬರ್ತಾ ಇರ್ತದೆ, ಇಂಥ ಸಂದರ್ಭದಲ್ಲಿ ನಾವು ಕೃಷಿ ಬೆಳೆಗಳ ಮೇಲೆ ನೆಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಮರ ಆಧಾರಿತ ಕೃಷಿ ಅಂತ ಈಗ ಬಹಳಷ್ಟು ಕಡೆ ಪ್ರಚಾರದಲ್ಲಿದೆ, ರೈತರು ಕೂಡ ಅದರದ್ದು ಕ್ರಮೇಣ ಅವ್ರಿಗೂ ಕೂಡ ಅನಿಸ್ತಾ ಇದೆ. ಅದು ನೀವು ಅಂತರ ಬೆಳೆ ಬೆಳೀರಿ ಬಿಡ್ರಿ ಅಥವಾ ಇಡೀ ಹೊಲದಲ್ಲಿ ಮಾವು ಬೆಳೀರಿ ಬಿಡ್ರಿ, ಕಡೆ ಪಕ್ಷ ಕೃಷಿಯನ್ನು ವೃಕ್ಷಗಳ ಜೊತೆ ಅಂದ್ರೆ ಮರ ಆಧಾರಿತ ಕೃಷಿ ಅಂದ್ರೆ ನೀವು ಮಾವಿನ ಗಿಡಗಳ ಜೊತೆ ಅಥವಾ ತೋಟಗಾರಿಕಾ ಬೆಳೆ ಆಗ್ಬೋದು ಅಥವಾ ಅರಣ್ಯ ಬೆಳೆ, ಯಾವುದೇ ಬೆಳೆ ಆಗ್ಬೋದು, ಈ ತರ ಒಂದು ಮರಗಳ ಜೊತೆಗೆ ನೀವು ಕೃಷಿ ಮಾಡಿದ್ರೆ ಈಗಿನ ಮಳೆಗಾಲದಲ್ಲಿ ನಿಜವಾಗ್ಲೂ ಅದು ಹೆಚ್ಚಿನ ಆದಾಯ ಕೊಡ್ಲಿಕ್ಕೆ, ಒಂದು ಬೆಳೆ ಮಾವು ಬೆಳೆ ಹೋಯ್ತು, ಯಾವ್ದೋ ರೋಗ ಬಂದು ಹುಳ ಬಂದು ಮಳೆ ಬಂದಿಲ್ಲ ಅಂದ್ರೆ ಇನ್ನೊಂದು ಬೆಳೆ ಇರುತ್ತೆ, ಇನ್ನೊಂದು ಬೆಳೆ ಹೋಯ್ತು ಅಂದ್ರೆ ಮಾವು ಬರುತ್ತೆ. ಕನಿಷ್ಠ ಪಕ್ಷ ಏನು ಮಳೆ ಇಲ್ಲ ಅಂತಂದ್ರೆ ಮಾವು ನಾವೇನು ಹೇಳಿದೀವಿ ಆವಾಗಲೇ ಜೂನ್ ಜುಲೈ ತಿಂಗಳಲ್ಲಿ ಜಾಸ್ತಿ ಒತ್ತೊತ್ತಾಗಿ ಬೆಳೆದ ಟೊಂಗೆಗಳನ್ನ ಕಡಿದು, ಕಡೆ ಪಕ್ಷ ಆ ಟೊಂಗೆಗಳನ್ನ ಕಡಿದಿದ್ದನ್ನ ಅದನ್ನ ಉರುವಲಾಗಿ ಮಾರಾಟ ಮಾಡಿ ಕೂಡ ಒಬ್ಬ ರೈತ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ. ಒಟ್ಟಾರೆ ಹೇಳಬೇಕು ಅಂತಂದ್ರೆ ಮರಗಳ ಆಧಾರಿತ ಕೃಷಿಯನ್ನ ಮಾಡೋದು ಬಹಳ ಒಳ್ಳೆಯದು. ಮಾವು ಇದಕ್ಕೆ ಈ ಭಾಗಕ್ಕೆ ಅತಿ ಹೆಚ್ಚು ಸೂಕ್ತವಾದಂತ ಒಂದು ತಳಿ. ಡಾಕ್ಟರ್ ವೇಣುಗೋಪಾಲ್ ಅವರು ನಿಮ್ಮ ಫೋನ್ ಸಂಖ್ಯೆ ಹೇಳಿದ್ರೆ ನಮ್ಮ ಕೇಳುಗರು ನಿಮ್ಮ ಜೊತೆ ಮಾತಾಡಬಹುದು. 9444-3602

ಮರದೀನ ಮರತಂಗ ಇರಲೇ, ಜಲತೋದ ಮರದೀನ ಮರತಂಗ ಇರಲೇ, ಜಲತೋದ ಮರದೀನ ಮರತಂಗ ಇರಲೇ, ಜಲತೋದ ಮರದೀನ ಮರತಂಗ ಇರಲೇ. ಕೈಲಿನಗೂ ಐತ ಶಿವಪುರ ಕರಿಯಮ್ಮ, ಮರದೀನ ಮರತಂಗ ಇರಲೇ, ಜಲತೋದ ಮರದೀನ